ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ, ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣಿಯನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಧೂಮ್ರಪಾನ ಕೈ ಖತರನಾಕ ಬಿಮಾರಿಯಾ ಹೋ ಸಕ್ತಿ ಹೈ ಔರ್ ಇಸ್ಸೆ ಕೋವಿಡ್ 19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800011. ಇದೀಗ ಕೇಳಿ ಕಿದು ನೆಟ್ಟಣದ ಸಿಪಿ ಬಾನುಲಿ ವರದಿ. ಸಿಪಿಸಿಆರ್ಐ ಕೇಂದ್ರ ಇದೇ ತಿಂಗಳ 19ರಂದು ಕೃಷಿ ಮೇಳ ಹಾಗೂ ಮಾಹಿತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಉದ್ಘಾಟನಾ ಸಮಾರಂಭ ಸಮಸ್ಯೆಗಳನ್ನು ಕುರಿತು ಮಾತನಾಡುತ್ತಾ, ಎಲೆ ಚುಕ್ಕಿ ರೋಗ ಹಾಗೂ ಹಳದಿ ರೋಗ ವ್ಯಾಪಕವಾಗಿ ಬಾಧಿಸ್ತಾ ಇದೆ. ಇಲ್ಲಿ ಅಡಿಕೆ ಪ್ರದೇಶದ ವಿಸ್ತರಣೆ ವ್ಯಾಪಕವಾಗಿ ಆಗ್ತಾ ಇದೆ. ಈ ಬಗ್ಗೆಯೂ ಕೂಡ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು ಕೂಡ ಖರೀದಿಸುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಇದರ ಜೊತೆಗೆ ಅಡಿಕೆಯ ಮೌಲ್ಯವರ್ಧನೆಯ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯ ಅಗತ್ಯವಿದೆ ಎನ್ನುವ ಮಾತನ್ನ ಹೇಳಿದರು. ಕಿಸಾನ್ ಮೇಳ ಮಾಡುವುದು ಒಳ್ಳೆಯದೆ, ಆದರೆ ಬರ್ತಾ ಬರ್ತಾ ಈ ಮೇಳಗಳಿಗೆ ಜನರ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಯಾಕೆ ಏನು ಅಥವಾ ಬೇರೆ ಬೇರೆ ಆರ್ಗನೈಸರ್ಸ್ ಹೆಬ್ಬಾರ್ದೆ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಕಾರಣ ಏನಿರ್ಬೋದು, ನಾನು ನನ್ನಷ್ಟಕ್ಕೆ ವಿಶ್ಲೇಷಣೆ ಮಾಡುವುದಾದರೆ, ನಾನೊಬ್ಬ ಕೃಷಿಕ, 2005 ಕ್ಯಾಂಪ್ಕೋದ ಡೈರೆಕ್ಟರ್ ಆಗಿದ್ದೆ. ಸಮಾಲೋಚನೆಗಳಾಗಲಿ ಜನರ ಆಸಕ್ತಿ ಯಾಕೆ ಕಳ್ಕೊಂಡಿರ್ಬೋದು ಅಂತ ನಾನು ನನ್ನಷ್ಟಕ್ಕೆ ನಾನು ವಿಶ್ಲೇಷಣೆ ಮಾಡುವಾಗ ನನಗೆ ತೋರ್ತದೆ, ಫಾರ್ಮರ್ಸಿನ ಬಿಡಕ್ಕೆ ಹೋಗ್ಬೇಕು. ಏನು ನೀವು ರಿಸರ್ಚ್ ಮಾಡ್ತಿರ್ತೀರಿ, ತಾವು ಮಾಡಿದ್ದೀರಿ ತುಂಬ, ಪ್ರತಿಯೊಂದರಲ್ಲೂ ಭಾಳ ನಾವು ಮುಂದೆ ಹೋಗಿದ್ದೇವೆ, ಅದನ್ನು ಅಲ್ಲಗಳಲ್ಲಿ ಗ್ಯಾರಂಟಿ ಸಾಧ್ಯ ಇಲ್ಲ. ಆದರೆ ಜನರ ಮನಸ್ಸಿಗೊಂದು ಭಾವನೆ ಬಂದಿದೆ, ರಿಸರ್ಚ್ ಆಗ್ತದೆ. ಈ ರಿಸರ್ಚ್ ಕಾರಣಗಳು ನಿಮ್ಮದು, ನಿಮಗೆ ಕಾರಣ ಇರ್ತದೆ, ರೈತರಿಗೆ ರೈತರದಾದ ಕಾರಣ ಇರ್ತದೆ. ಇನ್ನೂ ಈ ಬೇಕಾಗ್ತದೆ, ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ವಿಜ್ಞಾನಿಗಳು ಕೂತು ಹೇಗೆ ಇದನ್ನು ಸರಿ ಮಾಡ್ಕೊಂಡು ಹೋಗ್ಬೋದು, ನಿಮ್ಮೊಂದಿಗೆ ರೈತರು ಸಂಪರ್ಕ ಬರಬೇಕು. ಇಲ್ಲಿದ್ದರೆ ಈ ಮೇಳಗಳು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನನ್ನ ನೇರ ಅನಿಸಿಕೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಹಾರ್ಟಿಕಲ್ಚರ್ ಈ ಇದನ್ನು ದೃಷ್ಟಿಕೋನ ಬಿಟ್ಕೊಡಬೇಕು. ನೇರ ಮನೆ ಬಾಗಿಲಿಗೆ ರೈತರ ಒಂದು ಸಮೂಹವನ್ನು ಒಟ್ಟುಗೂಡಿಸಿ ಬದಲಾದ ಕೃಷಿ ನೀತಿ ಅಥವಾ ಬದಲಾದ ಕೃಷಿಗೆ ಸಂಬಂಧಪಟ್ಟ ಅವರಿಗೆ ಗಮನಕ್ಕೆ ತಂದರೆ ಭಾಳ ಒಳ್ಳೆಯದಿತ್ತು ಅಂತ ನನ್ನ ಅನಿಸಿಕೆ. ಡೈರೆಕ್ಟರ್ ಇದ್ದಾರೆ ಹೋಮಿಚೇರಿಯನ್, ನಮ್ಮ ಆತ್ಮೀಯರವರು. ಇವಾಗಂತೂ ಸೆಂಟ್ರಲ್ ಕಮಿಟಿ ಆಗಿದೆ, ತುಂಬ ಜನ ಕಮಿಟಿ ಮೆಂಬರ್ಸ್ ಇಲ್ಲದ ಸಂಬಂಧಪಟ್ಟ ಎಲ್ಲ ಸಹಕಾರಿ ಸಂಘಗಳ ಒತ್ತಡಕ್ಕೆ ಅಥವಾ ಒತ್ತಾಯಕ್ಕೆ ನನ್ನ ರಿಕ್ವೆಸ್ಟ್, ಮೈ ರಿಕ್ವೆಸ್ಟ್ ಇಸ್ ಓನ್ಲಿ ಸರ್, ಪ್ಲೀಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಗಿವ್ ಯುವರ್, ಅಥವಾ ಒಂದು ಮಾನಸಿಕವಾಗಿ ಹೆದರ್ಕೊಂಡು ಹೋಗಿದ್ದಾರೆ. ತೀರ್ಥಹಳ್ಳಿ, ಹೊಸನಗರ ಮತ್ತು ಶೃಂಗೇರಿ ಭಾಗದಲ್ಲಿ ಎಲ್ಲೋ ಸ್ಪಾಟ್ ಡಿಸೀಸಿನ ಬಗ್ಗೆ ಜನ ಹೆದರಿದ್ದಾರೆ. ಯಾವಾಗಲೂ ವಾಟ್ಸಪ್ ಅಂತೂ ಈಗ ಇದೆ, ಫೇಸ್ಬುಕ್ನು ಪ್ರೊಲಾಂಗ್ ಮಾಡ್ತಾ ಹೋದರೆ ಜನ ನಂಬಿಕೆ ಕಳ್ಕೊಳ್ಳುವ ಪರಿಸ್ಥಿತಿ ಬರ್ತಾ ಇದೆ. ನೀವೆಲ್ಲ ಎಕ್ಸ್ಪರ್ಟ್ಸ್, ಇದಕ್ಕೆ ಯಾವ ರೀತಿಯ ಮೆಡಿಸಿನ್ ಮಾಡ್ಬೋದು, ಯಾವ ಮೆಡಿಸಿನ್ ಮಾಡಿದರೆ ಇದಕ್ಕೆ ಪರಿಣಾಮ ಒಳ್ಳೆಯದಾಗ್ಬೋದು, ಇದರ ಒಂದು ಕೆಲಸ ತಮ್ಮ ಕಡೆಯಿಂದ ಆಗಬೇಕಾಗಿದೆ. ನಾನು ಅದರ್ ಸೈಡ್ ಮೀನ್ಸ್ ಪ್ರೈವೇಟ್ ಸೈಂಟಿಸ್ಟ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿಸ್ ಕಮಿಟಿ, ಬಿಕಾಸ್ ಯು ಆರ್ ಆಲ್ ಹಿಯರ್, ದಿಸ್ ಆಲ್ ಕನ್ಸರ್ನ್ ಟು ದಿ ಗೌರ್ಮೆಂಟ್ ಲೈನ್. ಅಟ್ ಲೀಸ್ಟ್ 3. ಸಿ, ಐ ಸಜೆಸ್ಟೆಡ್, ಮೈ ರೆಕಮೆಂಡೆಡ್ ಹಿಸ್ ನೇಮ್ ಟು ಶೋಭಾ ಕಡಲಾಜಿ ಆಲ್ಸೋ. ಸೊ ಇಫ್ ಇಟ್ ಪಾಸಿಬಲ್ ಇನ್ ದ ಟೈಮ್ ಕಮ್ಸ್ ಪ್ಲೀಸ್ ದಿಗಿ. ನಾವು ಒಂದು ಸಿಂಪೋಸಿಯಂ ಮಾಡಿತ್ತು, ತಾವು ಬಂದಿದ್ದೀರಿ, ಸಿ ಪಿ ಸಿ ಆರ್ ಇಂದ ಸೈಂಟಿಸ್ಟ್ ಎಲ್ಲ ಬಂದಿದ್ದಾರೆ. ಒಂದು ರೀತಿಯ ಕನ್ಕ್ಲೂಷನ್ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿಕ್ಕೆ ಬೇಕಾಗಿದೆ. ಈಗ ರೈತರದ್ದು ಬಂದಂಥ ಅಡಕೆ ತೋಟದವರಿಗೆ ಒಂದು ರೀತಿಯ ಮಾನಸಿಕವಾದ ಹಿಂಸೆ ಆಗ್ತಾಯಿದೆ. ಇದು ನಾನು ಮೊನ್ನೆ ಶಿರ್ಸಿಗೆ ಹೋಗಿದ್ದೆ, ನಿನ್ನೆಲ್ಲ ಮೊನ್ನೆ ಶಿರ್ಸಿಯಲ್ಲೂ ಇದೇ ಸಮಸ್ಯೆಗಳನ್ನು ಎದುರು ಮಾಡ್ತಾಯಿದ್ದಾರೆ. ಜಸ್ಟ್ ಕಮಿಂಗ್ ಇನ್ ಆಂಧ್ರ ಪ್ರದೇಶ ಆ್ಯಂಡ್ ತಮಿಳ್ನಾಡು, ಇಟ್ ಇಸ್ ವೆರಿ ಡೇಂಜರಸ್ ಟ್ರೆಂಡ್. ಈವಾಗಲೇ ಕರ್ನಾಟಕ, ಕೇರಳ ಹೆಚ್ಚು ಕಡಿಮೆ 15 ಲಕ್ಷ ಮೆಟ್ರಿಕ್ ಟನ್ ಸ್ವಲ್ಪ ಮಟ್ಟಿಗೆ ಅಸ್ಸಾಂ ಪ್ರೊಡಕ್ಟ್ ಮಾಡ್ಬೋದು. ಇದನ್ನು ಯಾರೂ ಚಿಂತನೆ ಮಾಡಲಿಲ್ಲ. ನಾವು ಹೇಳ್ತೇವೆ ರೈತರು ಸೈಂಟಿಸ್ಟ್ ಮಾಡಬೇಕೇಳಿ. ಆ್ಯಸ್ ಎ ಕ್ಯಾಂಪ್ಕೋ ಪ್ರೆಸಿಡೆಂಟ್ ನಾನು ನಿಮ್ಮ ಮಟ್ಟಿಗೆ ಸೇರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಟ್ ಲೀಸ್ಟ್ ಆಲ್ಟರ್ನೇಟ್ ಯೂಸ್ ಆಫ್ ಎರಕ್ನಟ್ ಇದ್ರ ಬಗ್ಗೆ ಸೀರಿಯಸ್ ಆಗಿ ಚಿಂತನೆ ಮಾಡಬೇಕಾಗಿದೆ. ಅಡಿಕೆ ಪತ್ ವೆದರ್ ಇಟ್ ಈಸ್ ವಯಬಲ್ ಆರ್ ನಾಟ್ ನನಗೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಅದರಿಂದ ಉಪಯೋಗ ಆಗ್ತದೆ ಎಂಬುದನ್ನು ಕಲ್ಪನೆ ಮಾಡುವಂಥ ವಿಚಾರವನ್ನು ಜನರ ಮುಂದಿಡುವ ಪ್ರಯತ್ನ ಶ್ರೀ ಪಟ್ರಿಯವರಿಂದ. ಯಾಕಂದರೆ ಇನ್ನು 2 ವರ್ಷ ಹೋದರೆ ತಮಿಳುನಾಡು ಮತ್ತು ಆಂಧ್ರದಲ್ಲಿ ನನಗೆ ತಿಳಿದ ಹಾಗೆ ನಮ್ಮ ಸೌತ್ ಕೇಂದ್ರ ಉಡುಪಿಯಿಂದ ಎಷ್ಟು ಕೋಟಿ ಅಡಕೆ ಗಿಡ ಹೋಗಿದೆ ಲೆಕ್ಕ ಸಿಗಲಿಲ್ಲ. ದಾಟ್ತಿದೆ ಎಲ್ಲಿ ಪ್ಯಾಡಿ ಕಲ್ಟಿವೇಷನ್ ಆಗಬೇಕು, ಎಲ್ಲಿ ಶುಗರ್ ಕೇನ್ ಇದು ಭತ್ತ ರೈತರ ಪಾಲಿಗೆ ಒಂದಲ್ಲ ಒಂದು ದಿವಸ ದುರಂತ ಅಂತ ನಾನು ಹೇಳ್ತೇನೆ. ಇದಕ್ಕೆ ರೆಕಮೆಂಡ್ ಮಾಡುವುದಾದರೂ ಕ್ಯಾಂಪ್ಕೋ ಮಾಡಲಿಕ್ಕೆ ಆಗೋದಿಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಇದ್ದಾರೆ. ಇದನ್ನು ಹೇಳಬೇಕಾದ್ದು ಡಿಪಾರ್ಟ್ಮೆಂಟ್ನವರು. ನಾವು ಒಂದು ಸಹಕಾರಿ ಸಂಸ್ಥೆಯಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆಗ ನಮ್ಮೆಲ್ಲ ಗೂಬೆ ಕೊಡಿಸ್ತಾರೆ, ಏನು ಇವರಿಗೆ ಜಾಗ ಉಂಟು, ಇವರು ತೋಟ ಮಾಡಿದ್ದಾರೆ, ನಾವು ತೋಟ ಮಾಡಿದರೆ ಇವರಿಗೆ ಒಂದು ಎಚ್ಚರಿಕೆ ಕೊಡಬೇಕಾದಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡಬೇಕಾಗ್ತದೆ ಅಂತ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರ ಒಂದು ಪರಿಶ್ರಮದಿಂದಾಗಿ ಈ ಸಂಸ್ಥೆ ಇವತ್ತು ಇಂಥ ಹೆಚ್ಚು ಸದಸ್ಯರನ್ನು ಹೆಚ್ಚು ವಹಿವಾಟನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ಕ್ಯಾಂಪ್ಕೋ. ಯಾಕಂದರೆ ಕ್ಯಾಂಪ್ಕೋದ ದೈನಂದಿನ ಚಟುವಟಿಕೆಗಳನ್ನು ನಾವು ಬದಲು ಮಾಡ್ತೋ. ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡಿದರು, ಕೊಕ್ಕೋ ಖರೀದಿಗೆ ಹೋದರು, ನಂತರದ ದಿನಗಳಲ್ಲಿ ರಬ್ಬರ್ ಖರೀದಿ ಆಯಿತು, ಕಾಳುಮೆಣಸುವಲ್ಲಿ ಟೋಟಲ್ಲು ಒಂದು 12-13 ಸಾವಿರ ಕೋಕೋನಟ್ ಪ್ಲಾಂಟ್ ಇದೆ. ಇನ್ಕಮ್ ಒಂದು ಸಜೆಷನ್ ಕೊಡ್ತೇನೆ, ತೃಪ್ತಿ ತಿಳ್ಕೊಳ್ಬೇಡಿ, ನೀವೆಲ್ಲ ಎಕ್ಸ್ಪರ್ಟೇ, ಆದರೂ ಒಂದು ಸಜೆಷನ್ ಕೊಡ್ತೇನೆ. ಇಷ್ಟು ಜಾಗ ಉಂಟು, ಕುಮಾರಧಾರ ನೀರು ಉಂಟು, ಯಾಕೆ ಯುಟಿಲೈಸ್ ಮಾಡಿ ಬೇರೆ ಬನಾನ ನೆಡ್ಬೋದು, ಅನಾನಸ್ ನೆಡ್ಬೋದು, ಜನ ಇದ್ದಾರೆ ಈ ಸಂಬಳದಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಭಾವನೆ. ಪೆಪ್ಪರ್ ಹಾಕ್ಬೋದು, ಪೆಪ್ಪರ್ ರೇಟ್ ಭಾಳ. ಇನ್ಸ್ಟಿಟ್ಯೂಟಿಗೆ ಇಷ್ಟು ದೊಡ್ಡ ಜಾಗ ಇರುವಾಗ, 200 ಎಕ್ಟರ್ ಜಾಗ ಇರುವಾಗ ಇದು ಸ್ವಲ್ಪ ಇಶ್ಯೂ ಇದೆ. ನಿಮ್ಮ ಜಾಗ ನಾವೇ ಪತ್ರ ಬರೆದು ಇದು ಫಾರ್ಮನ್ನು ಉಳಿಸ್ಕೊಳ್ಳೇಬೇಕಂತ ಪ್ರೆಷರ್ ಹಾಕಿದ್ದರಲ್ಲಿ ಕ್ಯಾಂಪ್ಕೋ ಸಹ ಒಂದು ಬರ್ದು ಇದು ಇಲ್ಲೇ ಉಳಿಬೇಕು. ನಮ್ಮ ರೈತರಿಗೆ, ಈ ಭಾಗದ ರೈತರಿಗೆ ಇದರ ಏನಿದೆ ರೀಸಿದು, ಇನ್ನೂ ಹೆಚ್ಚಿನ ಪ್ರಯತ್ನಗಳಾದರೆ ಬಹುಶಃ ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯತೆ ಉಂಟಂತ ನಾನು ಜನವರಿ 2023 ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಐ ಥಿಂಕ್ ಲಾಸ್ಟ್ 4 ಇಯರ್ಸ್ ಹ್ಯಾವ್ ದಿಸ್ ಪ್ರೋಗ್ರಾಮ್ ಯಂತ್ರ ಮೇಳ ಅಲಾಂಗ್ ವಿತ್ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್. ಕ್ಯಾಂಪ್ಕೋಗೆ 50 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಸೈಂಟಿಸ್ಟ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೇನೆ. ಎಲ್ಲೋ ಲಿವ್ ಡಿಸೀಸ್ ಬಗ್ಗೆ, ಎಲ್ಲೋ ಸ್ಪಾಟ್ ಡಿಸೀಸ್ ಬಗ್ಗೆ ಮೇಡಮ್ ಪಾಯಿಂಟ್ ಮಾತಾಡಿದರು, ಬಟ್ ಮಾಡಿ 1964 ವೈಲ್ಡಿ ಕೇಳ್ತಾ ಇದ್ದೇವೆ. ಟಿಶ್ಯೂ ಕಲ್ಚರ್ ಪ್ಲಾಂಟ್ ಈ ಇಶ್ಯೂ ಒಂದು ಸಲ ಕ್ಲೋಸ್ ಆಗಬೇಕು. ಎಲ್ಲೋ ಲಿವ್ ಡಿಸೀಸಿಗೆ ಒಂದು ಪರಿಹಾರ ದಯವಿಟ್ಟು ಅದನ್ನು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಟು ಸಿ. ವಿ ಆರ್ ನಾಟ್ ಸೈಂಟಿಸ್ಟ್, ವಿ ಡೋಂಟ್ ಹ್ಯಾವ್ ಎನಿ ಲ್ಯಾಬ್, ಸೈಂಟಿಫಿಕ್ ಲ್ಯಾಬ್, ಬಟ್ ವಿ ಆರ್ ರೆಪ್ರೆಸೆಂಟಿಂಗ್ ದ ಫಾರ್ಮರ್ಸ್. ಅವರ್ ಇಸ್ ದಿ ಫಾರ್ಮರ್ಸ್ ರೆಪ್ರೆಸೆಂಟಿವ್ ಕೋಆಪರೇಟಿವ್. ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಇದ್ರ ಬಗ್ಗೆ ಪರಿಹಾರ ಕೊಡಬೇಕಾಗ್ತದೆ. ನಾವು ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ, ನಿಮ್ಮ ಯಾವುದೇ ಸಪೋರ್ಟ್. ನಿಮ್ಮೊಂದು ಪಾಯಿಂಟನ್ನು ರೈಸ್ ಮಾಡಿದಾಗ ಸ್ಪ್ರೇಯಿಂಗ್ ಸೈಮಲ್ಟೇನಿಯಸ್ಲಿ ಫಾರ್ ಎಲ್ಲೋ ಸ್ಪಾಟ್ ಅವರು ಮಾಸ್ ಸ್ಪ್ರೇ ಆಗಬೇಕಂತ ಒಂದು ಪಾಯಿಂಟ್ ಇದೆ. ಇಲ್ಲಿ ಒಂದು ಪ್ರಶ್ನೆ, ಸುಮ್ಮನೆ ನಾನು ನಿಮ್ಮ ಮುಂದೆ ಸೈಂಟಿಸ್ಟ್ ಮುಂದೆ ಗಮನಕ್ಕಿಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು ತಾವು ರೆಕಮೆಂಡ್ ಮಾಡ್ತಾ ಇದ್ದೀರಿ ಮ್ಯಾನ್ಕೋಸಾಬ್ ಅಂತ ಒಂದು, ಏನು ಎಂಡೋಸಲ್ಫಾನಿಗೆ ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಇನ್ನೊಂದು ದಿವಸ ಈ ಮ್ಯಾನ್ಕೋಸಾಬ್ ಹೊಡೆದು ನಮ್ಮ ರೈತರಿಗೆ, ರೈತರ ಮಕ್ಕಳಿಗೆ, ರೈತರ ಜಾನುವಾರುಗಳಿಗೆ ಪ್ರಾಬ್ಲಮ್ ಆಗುವಂಥ ವಿಚಾರ ಆಗ್ತದೆ. ವಿತ್ ಕನ್ಸಲ್ಟ್ ವಿತ್ ಸಮ್ ಅದರ್ ಪ್ರೈವೇಟ್ ಸೈಂಟಿಸ್ಟ್ ದೇ ಸಜೆಸ್ಟ್ ನಾಟ್ ಟು ಗಿವ್ ದಿಸ್ ಒನ್. ತಮ್ಮಂಥ ಸೈಂಟಿಸ್ಟ್ಗಳ ಮುಂದೆ ಇಟ್ಟಿದ್ದೇನೆ, ನನಗೆ ನೀವು ಚರ್ಚೆ ಮಾಡಿ, ಅದರಿಂದ ಏನು ಹಾರ್ಮ್ ಇಲ್ಲ ಅಂತ. ಬೇರೆ ದೇಶದಲ್ಲಿ ಹೊಡಿತಾ ಇಲ್ಲ, ಇಂಡಿಯಾದಲ್ಲಿ ಬೇಕಾದಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ ಅಲ್ಲಂತ. ನಾನು ಒಂದು ವೇಳೆ ಮ್ಯಾನ್ಕೋಸಾಬ್ ಹೆಲ್ತ್ ಹಜಾರ್ಡಸ್ ಅಂತ ಆದರೆ ಖಂಡಿತ ನಿಮ್ಮ ಸೈಂಟಿಸ್ಟ್ಗಳು ಎಲ್ಲೂಡಲ್ಲಿ ಜೀವನ ಮಾಡಲಿಕ್ಕಾಗ್ತದೆ. ಬದುಕೇ ಇಲ್ಲಂತಾದರೆ ಈ ಇದೆಲ್ಲ ಪ್ರಯೋಜನ ಇಲ್ಲ. ಆದ್ದರಿಂದ ಮನುಷ್ಯನ ಹೆಲ್ತಿಗೆ, ಆರೋಗ್ಯಕ್ಕೆ ಹಾನಿಕರ ಆಗೋದಂತಾದರೆ ಅದಕ್ಕೆ ಏನು ಮಾಡಬೇಕೆಂಬ ಚಿಂತನೆ ತಂದು ಕೆಲವೊಂದು 5-6 ಪಾಯಿಂಟ್ ನೋಟ್ ಮಾಡ್ಕೊಂಡು ಬಂದಿದ್ದೇನೆ. ಸಿ ಪಿ ಸಿ ಆರ್ ಸೈಂಟಿಸ್ಟ್ ನೀವೆಲ್ಲ ಇದ್ದೀರಿ ನಮ್ಮ ಹೋಮಿಚಮ್ಗೆ, ಸೊ ಭಾಳ ವರ್ಷದಿಂದ ವೆರಿ ಲಾಂಗ್ ರಿಲೇಷನ್ಶಿಪ್ ವಿತ್ ಕ್ಯಾಂಪ್ಕೋ ಆ್ಯಂಡ್ ಡಿ ಎಸ್ ಡಿ ಟು ದಿ ಕನ್ಸರ್ನ್ ಮಿನಿಸ್ಟರ್ ಅಟ್ ದಟ್ ಟೈಮ್. ಸೊ ಇಟ್ ಈಸ್ ಸ್ಟಿಲ್ ಇನ್ ದಿ ಕ್ಯಾಲಿಕಟ್ ಐ ಥಿಂಕ್, ಕರೆಕ್ಟ್? ದಿ ದಟ್ ಆ್ಯಕ್ಚುಲಿ ದಟ್ ವಾಸ್ ಮರ್ಚ್ ಟು ದಿ ಹಾರ್ಟಿಕಲ್ಚರ್ ದಿಸ್ ಒನ್, ಕರೆಕ್ಟ್? ಯಾ ಬಯೋಕೆಮಿಕಲ್ ಹಸ್ಕ್ ಇದರ ಬಗ್ಗೆ ಏನಾದರೂ ಬೇರೆ ರೀತಿಯಲ್ಲಿ ಇದು ಮಾಡ್ಬೋದು. ಅನಾಲಿಸಿಸ್ ಎಲ್ಲರೂ ದೋಟಿ ಉಪಯೋಗಿಸ್ತಾ ಇದ್ದೇವೆ, ಸ್ಪ್ರೇ ಮಾಡಲಿಕ್ಕೆ, ಕೊಯ್ಲಿಕ್ಕೆ. ಇನ್ನೂ ಈಸಿ ಮೆಥಡ್ನಲ್ಲಿ ಭಾಳ ವರ್ಷದಿಂದ ಬಹುಶಃ ಈ ಮಾಳಿಗೆ ನಾವು ಬೋರ್ಡೋ ಮಿಕ್ಸರ್ನೇ ಹೊಡಿತಾ ಇದ್ದೇವೆ, ಕಾಪರ್ ಸಲ್ಫೇಟ್ ವಿತ್ ಲೈಮ್. ಆಲ್ಟರ್ನೇಟ್ ಯಾರೂ ಹುಡುಕ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಅದರಲ್ಲಿ ಅದು ಪರಿಣಾಮಕಾರಿಯಾಗಿ ನಿಂತಿದೆ. ಇವಾಗ 18% GST ಕಟ್ಟಿ ಕಾಪರ್ ಸಲ್ಫೇಟಿನ ಈ ರೇಟ್ನಲ್ಲಿ ಇನ್ನು ಬೋರ್ಡೋ ಮಿಕ್ಸರ್ ಬೆಟರ್, ಇದಕ್ಕಿಂತ ಬೋರ್ಡೋ ಮಿಕ್ಸರ್ಗಿಂತ ಬೆಟರ್ ಆದ ಯಾವುದಾದ್ರು ಔಷಧಿ ಇದ್ದರೆ ತಾವು ಸಲಹೆ ಕೊಡಿ. ಟೆಸ್ಟಿಂಗ್ ಲ್ಯಾಬ್ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಅಲ್ವಾ? ಹೇಗೆ ಸರ್ ಉಂಟಾ ಹೆಬರ್ರೆ? ಫುಲ್ ಫ್ಲೆಜ್ಡ್ ಉಂಟು. ಓಕೆ, ದೆನ್ ನೋ ಕ್ವಶನ್. ಎಲ್ಲಿ ವಿಠಲದಲ್ಲಿ ಉಂಟಾ? ಕಾಸರಗೋಡಲ್ಲಿ. ಕಾಸರಗೋಡಲ್ಲಿ. ಸೊ ಅದೊಂದು ಸಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಗೆ ಬೇಕಾದರೆ ಲೆಟರ್ ಬರೀತೇವೆ. ಬಟ್ ಯುವರ್ ರೆಕಮೆಂಡೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ತಾವನ್ನು ರೆಕಮೆಂಡ್ ಮಾಡಬೇಕು. ಇಲ್ಲಿ ಫುಲ್ ಫ್ಲೆಜ್ಡ್ ಸಾಯಿಲ್ ಟೆಸ್ಟ್ ಇದಕ್ಕೆ ಬರಬೇಕಾಗ್ತದೆ. ಮೇಯ್ನ್ ಇಶ್ಯೂ ಇದ್ರೆ ಅಡಕೆ ಬೆಳೀತಾರೆ. ಅಡಕೆ ತಿನ್ನೋರಿಲ್ಲ ಹೆಬ್ಬರ್ರೆ. ಬಹುಶಃ ನಾನೊಬ್ಬ ತಿಂತೇನೆ, ನೀವೆಲ್ಲ ತಿಂತೀರಲ್ಲೋ ಗೊತ್ತಿಲ್ಲ. ಯಾರೋ ಪಾಪದ ಮಕ್ಕಳು ಅಡಕೆ ಹೋಗಿ ಸ್ವಲ್ಪ ತಿನ್ನಿ ಅಂತ ನಾವು ಇಲ್ಲಿನ ಅಡಕೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನಮ್ಮ ಭಾಗದ ರೈತರು, ಅವ್ರ ಮನೆ ಹೆಂಗಸರು ಎಲ್ಲರೂ ದಿವಸಕ್ಕೆ 2-4 ಅಡಕೆ ತಿನ್ನಿ. ಅಡಕೆ ರೇಟು ಇರ್ತದೆ. 40 ವರ್ಷದಿಂದ ಅಡಕೆ ತಿನ್ನುವ ವ್ಯಕ್ತಿ ನಾನು. ನಾನು ಸರಿ ಇದ್ದೇನೆ, ಏನಾಗಲಿಲ್ಲ ನನಗೆ. ಸೈಂಟಿಸ್ಟ್ ಹೇಳಿದ ಪೂರ ಸತ್ಯ ಅಲ್ಲ, ಆದರೆ ಸೈಂಟಿಸ್ಟ್ ಹೇಳಿದ್ದನ್ನು ನಾವು ಕೇಳಬೇಕಾಗ್ತದೆ. ಕೆಲವು ಸಲ WHO ಅವರು ಗೂಬೆ ಕುಸ್ತಾ ಸೇರತಕ್ಕಂಥ ಅಡಕೆ ಇವತ್ತು WHO ಹೇಳ್ತೇಳಿ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರಿಸರ್ಚ್ ಆಗಬೇಕಾಗಿದೆ. ಟೊಬೇಕೊ ಬೇಡ, ಟೊಬೇಕೊ ನಾನು ರೆಕಮೆಂಡ್ ಮಾಡೋದಿಲ್ಲ. ಸರಿ, ಥ್ಯಾಂಕ್ ಯು. ಮೇಯ್ನ್ ಆಗಿ ಸ್ಟಡಿ ಆಗಬೇಕಾಗಿದೆ. ಆದರೆ ನಾನು ಹೇಳಿದರೆ ಸಾಕಾಗೋದಿಲ್ಲ, ಹೋಮಿಚೇರಿಯನ್ನು ಹೇಳಬೇಕಾಗ್ತದೆ, ಮೇಡಮ್ ಹೇಳಬೇಕಾಗ್ತದೆ, ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕಾಗ್ತದೆ. ಕಿಶೋರ್ ಕೊಡಗಿ ಕ್ಯಾಂಪ್ಕೋ ಪ್ರೆಸಿಡೆಂಟ್ ಆಗಿ ಹೇಳಿದರೆ ಗೌರ್ಮೆಂಟ್ ತಗೊಳ್ಳೋದಿಲ್ಲ. ಸೈಂಟಿಫಿಕ್ ರಿಸರ್ಚ್ ಆಗಬೇಕಾಗಿದೆ. ಎಸ್, ಕ್ಯಾಂಪ್ಕೋದಿಂದ ನಾವು ಮಾಡ್ತಾ ಇದ್ದೇವೆ, ಸೈಂಟಿಫಿಕ್ ರಿಸರ್ಚೇ ಮಾಡ್ತಾ ಇದ್ದೇವೆ. ಬಟ್ ಈ ದೇಶದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವುದಿದೆ, ಇನ್ಸ್ಟಿಟ್ಯೂಟ್ ಯಾವುದಿದೆ, ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಅದರ ರೆಕಾರ್ಡ್ ಸಬ್ಜೆಕ್ಟ್ ಇಸ್ ದ್ಯಾರ್. ಸೊ ಅದನ್ನು ತಾವು ಕೂಡಲೇ ಮಾಡಿಕೊಟ್ಟು ಕೋರ್ಟ್ನಲ್ಲಿ ನಾಳೆ ದಾವೆ ಬರುವಾಗ ಅದು ಇಟ್ಟು ನಾವು ಸ್ವಲ್ಪ ಅಡಿಕೆ ಬೆಳೆಗಾರರು ನೆಮ್ಮದಿಯಿಂದ ಇರ್ಬೋದು ಅಂತ ನನ್ನ ಅನಿಸಿಕೆ. ಆದ್ಮೇಲೆ ಇದೆಲ್ಲ ಸೈಂಟಿಫಿಕ್ ಸಬ್ಜೆಕ್ಟ್ ಆಯ್ತು. ಈಗ ಕ್ಯಾಂಪ್ಕೋದ ವಿಷಯ ಹೇಳೋದಾದರೆ ತಮಗೆಲ್ಲ ಗೊತ್ತಿರಲಿ, ಇಡೀ ಕರ್ನಾಟಕ ಮತ್ತು ಕೇರಳದಲ್ಲಿ ನಮ್ಮ ಎಲ್ಲ ಅಗತ್ಯತೆ ಇದ್ದಲ್ಲಿ ನಾವು ಬ್ರ್ಯಾಂಚ್ ತೆಗೆದಿದ್ದೇವೆ. ಬಿಳಿನಲ್ಲಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಮೊನ್ನೆ ತಾನೇ ಅವ್ರ ಗ್ರಾಮದಲ್ಲಿ ನಾವು ಒಂದು ಸಬ್ ಸೆಂಟ್ರ್ ಮಾಡಿದ್ದಾರೆ. ತೊಗೊಳ್ಬೇಕು ನಮಗೆ 3,000 ಕ್ವಿಂಟಲ್ ಅಡಕೆ ಒಂದು ವರ್ಷದಲ್ಲಿ ಆಗದಿದ್ದರೆ ಕ್ಯಾಂಪ್ಗೆ ಲಾಸ್ ಆಗ್ತದೆ. ನಮ್ಮ ಸಂಸ್ಥೆ ಲಾಸ್ ಆಗಿ ನಡೆದರೆ ರೈತರಿಗೆ ನಷ್ಟ, ಅದು ನಮಗೆ ಮಾತ್ರ ಅಂತ ಇಡೀ ರೈತ ಸಮುದಾಯಕ್ಕೆ ತೊಂದರೆ ಆಗ್ತದೆ. ಇದಕ್ಕೆ ತಾವು ಮನವಿ ಮಾಡಿ ಪಂಚಾಯತ್ ಅಧ್ಯಕ್ಷರಾಗಿ ತಾವು ಹೇಳಿದಾಗ ಅದಕ್ಕೊಂದು ವೈಟೇಜ್ ಇರ್ತದೆ ಅಂತ ನನ್ನ ಭಾವನೆ. ಇಲ್ವಾ ಈ ಕ್ವಶನ್ ಮಾರ್ಕ್ ನೀವೇ ಇಟ್ಕೊಳ್ಳಿ. ಯಾಕಂದರೆ 500 ರೂಪಾಯಿ ಅಡಕೆ ಇದ್ದರೆ 250 ರೂಪಾಯಿ ಬಿಲ್ನಲ್ಲಿ ನಾರ್ತ್ ಇಂಡಿಯಾಕ್ಕೆ ಹೋಗ್ತದೆ. ಉಳಿದದ್ದು ಟ್ಯಾಕ್ಸ್ ಇವೈಡ್ ಮಾಡ್ಕೊಂಡು ಹೋಗ್ತಾರೆ. ಮಂಡಿ ಟ್ಯಾಕ್ಸ್ ಇದೊಂದು ಹೊಸ ಇದು ಆಗಿದೆ. ಇದು ಅಡಿಷನಲ್ ಲೋಡ್ ಕ್ಯಾಂಪ್ಗೋ ಮತ್ತು ನಮ್ಮ ಆಗಿನ ಸಹಕಾರಿ ಸಂಸ್ಥೆಗಳಿಗೆ ಆಗ್ತಾಯಿದೆ. ಪ್ರೈವೇಟ್ ನರ್ಸ್ ಅದು ನಮ್ಮ ರೈತರಿಗೆ ಒಂದು ಸ್ಥಿರ ಧಾರಣೆ ಕೊಡುವಂಥ ಪ್ರಯತ್ನ ಕ್ಯಾಂಪ್ಗೋದ ಆಡಳಿತ ಮಂಡಳಿಯಿಂದ ನಡೀತಾ ಇದೆ. ಇದ್ದೇವೆ ಸುಮಾರು 1,000,000,000 ರೂಪಾಯಿ ವೆಚ್ಚದಲ್ಲಿ ತೆಂಗಿನ ಎಣ್ಣೆ ತಯಾರು ಮಾಡುವ ಕಾರ್ಖಾನೆ ಮತ್ತು ಅದಕ್ಕೆ ಕಟ್ಟಡ ಎಲ್ಲ ರೆಡಿ ಆಗ್ತಾ ಇದೆ. ಮಿಷಿನ್ ಎಲ್ಲ ಬಂದು ಫಿಟ್ ಆಗಿದೆ. ಟ್ರಯಲ್ ರನ್ನೂ ಆಗಿದೆ. ಮೊನ್ನೆ ಆ ಜನರಲ್ ಬಾಡಿಯಲ್ಲಿ ಎಲ್ಲರಿಗೊಂದು ಎಣ್ಣೆ ಬಾಟ್ಲಿ ಫ್ರೀ ಸ್ಯಾಂಪಲ್ ಕೊಟ್ಟಿದ್ದೇವೆ. ರೆಸ್ಪಾನ್ಸ್ ಒಳ್ಳೆಯದಿದೆ. ಕೆಟ್ಟಿಗೆ ಬಿಡುವ ಚಿಂತನೆ ಮಾಡ್ತಾ ಇದ್ದೇವೆ. ಹಾಗೆ ರೈತರು ಅಡಕೆ ರೇಟ್ ಹೆಚ್ಚಾಯಿತು, ಕೊಕ್ಕೋ ಗಿಡ ಪೂರ ಕಡಿತಾ ಹೋಗಿದ್ದಾರೆ. ಇದು ಮತ್ತೊಂದು ದುರಂತ ಆಗ್ತಾಯಿದೆ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಸುಬ್ರಾಯ ಬರ್ತೆ, ಇವತ್ತು ಕ್ಯಾಂಪ್ಕೋ ಫ್ಯಾಕ್ಟ್ರಿಗೆ ಫೀಡ್ ಮಾಡಲಿಕ್ಕೆ ಕೊಕ್ಕೋ ಗಾಯಿ ಸಿಗ್ತಾ ಇಲ್ಲ. ರೈತರೆಲ್ಲರೂ ಅಡಕೆ ಅಡಕೆ ಅಡಕೆ ಗುಡ್ಡೆ ತಲೆವರೆಗೂ ಅಡಕೆ ಹೋಗಿದೆ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಆಗ್ತದೆ. ಯಾಕೆಂದರೆ ನಮ್ಮ ರೈತರ ಬದುಕು ಅದರಲ್ಲೇ ನಡ್ಕೊಂಡು ಹೋಗಬೇಕಾಗ್ತದೆ. ದಯವಿಟ್ಟು ಸಂದರ್ಭ ಮತ್ತು ಅಗತ್ಯತೆ ಕಂಡಾಗ ಯಾವ ಮಿಶ್ರ ಬೆಳೆ ಮಾಡ್ಬೋದು ಅಂತ ವಿಜ್ಞಾನಿಗಳೊಟ್ಟಿಗೆ ಸಾಗಿ ಅಂತ ನಾನು ಹಾರೈಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕ್ಯಾಂಪ್ಕೋ ಸಂಸ್ಥೆ ಸಂಪರ್ಕವನ್ನು ಕೇಂದ್ರದ ಮಂತ್ರಿಗಳೊಂದಿಗೆ, ಕೇಂದ್ರದ ಅಧಿಕಾರಿಗಳೊಂದಿಗೆ ನಮ್ಮ ನಿರಂತರ ಸಂಪರ್ಕ ಇದ್ದೇವೆ. ಈಗ ಮೊನ್ನೆ ತಾನೇ ಆಗೋಸ್ಟ್ಗಳಲ್ಲಿ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳನ್ನು ಭೇಟಿಯಾಗಿ ಈಗ ಚೆಂಡು ಹೋಮಿಚೇರಿಯನ್ನವರ ಕೋರ್ಟ್ನಲ್ಲಿದೆ. ಈಗ ಅವ್ರು ಏನು ರೆಕಮೆಂಡ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಮ್ಮ ಈ ದರ ನಿಲ್ತದೆ. ಸೇ ಐ ರಿಕ್ವೆಸ್ಟ್ ಆನ್ ಬಿಹಾಫ್ ಆಫ್ ದ ಫಾರ್ಮರ್ಸ್, ಪ್ಲೀಸ್ ರೆಕಮೆಂಡ್ ಅಟ್ ಲೀಸ್ಟ್ 350 to 360 rupees ಸರ್, ಬಿಕಾಸ್ ದ ಬಾಲ್ ಈಸ್ ಇನ್ 0820. ದಟ್ ಈಸ್ ದ ಕೋಡ್ ಫಾರ್ HSN ಆ್ಯಂಡ್ ಸೂಪರ್ ಯುವರ್ ಬೀಟಲ್ ನೈಟ್ ಆ್ಯಂಡ್ ಅದರ್ ಥಿಂಗ್ಸ್. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಅವರ್ ಫಾರ್ಮರ್ಸ್. ವಿ ಆರ್ ಕನ್ಸರ್ನ್ಡ್ ಅಬೌಟ್ ಓನ್ಲಿ ಅವರ್ ಫಾರ್ಮರ್ಸ್, ನಾಟ್ ಅದರ್ ಟ್ರೇಡರ್ಸ್ಲಿ ಆ್ಯಸ್ ಪಾಸಿಬಲ್. ಯುವರ್ ರೆಕಮೆಂಡೇಶನ್ ಇಸ್ ದಿ ಫೈನಲ್ ಆ್ಯಂಡ್ ವಿ ಆಲ್ರೆಡಿ ಕಾಂಟ್ಯಾಕ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಐ ಇಮಿಡಿಯೇಟ್ಲಿ ಸೈನ್ ಫಾರ್ ದ್ಯಾಟ್ ಒನ್ ಸೊ ಇಟ್ ಈಸ್ ಯುವರ್ ಡ್ಯೂಟಿ ಸರ್ ಆನ್ ಬಿಹಾಫ್ ಆಫ್ ದ ಫಾರ್ಮರ್ಸ್ ಪ್ಲೀಸ್. ಸಿಪಿಸಿಆರ್ಐ ಕಾಸರಗೋಡಿನ ನಿರ್ದೇಶಕರಾದ ಡಾಕ್ಟರ್ ಅನಿತಾ ಕರಣ್ ಅವರು ಮಾತನಾಡಿ, ನಡೀತಾ ಇದೆ ಇದಕ್ಕಾಗಿ ಸಂಶೋಧನಾ ತಂಡವೊಂದನ್ನು ಇತ್ತೀಚೆಗೆ ರಚಿಸಲಾಗಿದ್ದು ಅದು ಕಾರ್ಯಪ್ರವೃತ್ತವಾಗಿದೆ ಎಂದು ಹೇಳಿದರು. When I stand in front of you, I am seriously concerned with the problems faced by the other side. The Arakanad farmers are facing the crop loss due to leaf spot disease. LH used to be a mild infection previously, that is a minor disease. But suddenly it has become a very serious disease and last 2 years, it is considered as a major disease of Arakanet and many farmers are facing lots of problems with this crop loss. The standard recommendation to control the and also destroy the affected leaves and properly following the sanitization. So then why of this fungus due to the mainly wind transmission? So these are the major, that is Galia moolaga spread, that is also an important factor to spread the disease very fast. He has convened a meeting of senior levels officials. As per her suggestions, we have funds for the farmers to adopt the control measures on a cluster basis. All Arakanet holdings can control this disease. The scientists from CPCRA and KSN University of Agriculture and Constitution and Awareness Program on leaf spot disease management practices. So tomorrow the committee was to identify YLD resistant palms and use them for CRA has developed the Arakanet tissue culture protocol and we will scale up the production of the plants within 1 or 2 years. 100 lakhs to set up a serological testing laboratory to screen the infected Arakanet samples. Once this lab is established, we will be able to identify more than from the institute are well adopted by farmers. The farmers far off places are taking the Arakanet of concern. So once the production has become excess, the price will fall drastically. So I request the farmers to go for Araka expansion in a slow pace and also will ensure a relief from continuous price fall and as one or the other component crops will become remunerative at any point of time. Another serious threat on Arakanet is the litigation for its ban. Many medical research has critically gone through such a research article and found that none of the cases that the mandate of CPCRA. We had approached several important reputed medical San Mela. A biodiversity exhibition is also arranged. The farmers, you will be and Middle East. In fact, the CPCRA is possessing the world's largest germplasm collection of coconut and Arakanet. Utilizing this germplasm, the institute has released 21 can provide 2 to 6-fold increase in yield as compared to our coconut and coconut are produced and made available to the farmers every year from this center. This kind of events are organized to create awareness among the farmers. I request the participants, farmers, to use these exhibition stalls. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಮೈ ಮಾಲಿಂಗನಾಯ್ಕ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಪಂಡ ಈ ಕೊಟ್ಟ್ಯಾಡು ಕುಲ್ಲುದಿತ್ತೆ ಕೊಟ್ಟ್ಯಾಡು ಕುಲ್ಲುದ ಇಪ್ಪ ನಾವು ಒಂದು 10 ವರ್ಷ ಬೇಲೆ ಆಳ್ತಾನೆ ಎಣ್ಣೆ ಮನಸ್ಸು ದಾಯ್ತಾನು ಯಾಕೆ ಅಂತ ಬಜ್ಜಿ ಇಪ್ಪನ ಮರ್ದು ಹುಡ್ಕೊಣವು ಸಾರಾಗ ಇಪ್ಪನವು ಇದೇ ಬೇಲೆ ಇತ್ತನೆ ಮರ್ತ ಬೇಲೆ ಹಾಗೆ ಉಂಡು ಬಜ್ಜಿ ಬರಡು ಗುಡ್ಡೆವು ದಾಲ ಇದ್ದಾಡಾಯ್ತು ಬಜ್ಜಿ ಮುಳ್ಳಿಮಾ ಅಂತೇರಿತ್ತನೆ ಅಕ್ಕಲೆ ಮುಳಿತ ಇಲ್ಲಿತ್ತು ಅವು ಅಕ್ಕಲೇ ಸ್ವಾಧೀನ ಆಯ್ತಿನ ಅವು ಸ್ವಾಧೀನ ಆಯ್ತಿನ ಎಂಕ್ ಕೇಂಡಿ ಒಟ್ಟಿಗೆ ಎಂಕ್ ಕೊರಿಯರು ನೀರಿದ್ದಿ ಅಲ್ಲಿಂದ ಆರಿ ಪಂಡರ ಹೇಳ ಆ ಹಿಡಿದು ಬುಕ್ಕ ಆ ಎಂಕ್ ಜಾಗ ಏನೆ ರೆಕಾರ್ಡ್ ಮಾಡ್ತಾನೆ ರೆಕಾರ್ಡ್ ಮಾಡ್ತಾನೆ ಬುಕ್ಕ ಒಂದು ನೀರಿಗೆ ಬಾಡಾತು ಕೆಲವು ಸಾಮ ತಟ್ಟ ಮಾಡ್ತದ್ದು ಒಂದು ಮೂಜಿ ಗುಲಾಣ ನಾನ ನೀರು ಸಿಕ್ಕೇರೆ ಇದ್ಯಾಗ ಅಂದ ಟ್ಯಾಂಕ್ ಒಂದು ಪಾಕೆ ಇಡೀ ಕೂಲಿ ಕೆಲಸ ಓಪನ್ ರಾತ್ರಿ ಹತ್ತು 16 ಗಂಟೆ ಇರ್ಲು ಕೆಲಸ ಮಾಡ್ತು ಅಂತ ಹೇಳು ಆಯ್ತು ಎಂಕೊಂಜಿ ಆಟ ಐನ ಅಂಟ ಆಯ್ತಾವ ಆ ಜಾಗೇಟ್ ನೀರು ಉಂಡೋದ್ಯ ಸೋಡು ಅನ್ನೋಗ ಅಪ್ಪ ಐನ ಸಮಾಧಟ್ಟು ಮಾಡ್ತಾನೆ ಹಿಡಿದು ಬುಕ್ಕ ಒಂದು 10 ವರ್ಷ ಕರಿನ ಎಂಕ ನೀರು ಸಿಕ್ಕಿನ 3 ವರ್ಷ ಆತನು ಐ ಹಿಡಿದು ಬುಕ್ಕ ಸಮಾಧಟ್ಟು ಮಾಡ್ತದೆ ಏಲೇನ ಸ್ವರ ಮಗ್ಗೆ ಮೂರ್ತಿ ಎಣ್ಣರು ಬರ್ತಾರೆ ಎಣ್ಣನ ಫಸ್ಟ್ ಗುರುತಿಸ ಐನ 6 2004 ಅಪ್ಪ ಎಂಕ್ ವಿದ್ಯಾಭ್ಯಾಸ ಇದ್ದಾನಲ್ಲ ಜೋಕ್ಲಿಗೆ ವಿದ್ಯಾಭ್ಯಾಸ ಬಿಡ್ತೆ ಅಕ್ಲು ಕಲ್ತಿರು ಮುಜಿ ಆಣ್ ಜೋ ರಡ್ ಆಣ್ ಜೋಕ್ಲ ಒಂಜಿ ಪೊಣ್ಣಲ್ಲ ಅವು ಇಪ್ಪಾಟಿ ಆ ಪುಲ್ಲಿ ಅಡ್ಕಲು ಒಂಜಿ ಪುದಾರ ಪಾಣ್ಯರ ಅಂದು ಅಂಚ ಹಲವಾರು ಸನ್ಮಾನ ಆರು ಜಾಗೆ ಕೊಡ್ನೆ ಆಯ್ದು ಗುರುತಿದ್ದಾನೆ ಬುಕ್ಕೋ ಈ ಅಲ್ಲಿ ಡಿಲ್ಲಿ ಮುಟ್ಟ ಪೋಪ್ಲೆಕ್ಕೋ ಎಂಕ ಸನ್ಮಾನ ಮೋತಿ ಸರಕಾರ ಕೋರಿಯರ ಆರ್ಯ ಒಂಜಿ ನೂದು ನಮಸ್ಕಾರ ಮಾಡ್ತಾರೆ ಹೂ ಆಂಡ ಮಾಡ್ಕೊಡು ಸಾರೆ ಆವಡು ಕಂಗ ಆವಡು ಕೊಕ್ಕೋ ಆವಡು ಕೊಕ್ಕೋನು ಕೆಲವನ ಕಡುಪು ಬರು ನಿಜವಾದ ಕಡುಪುನ ಅಗತ್ಯ ಇದೆ ಕೊಕ್ಕ ಇತ್ತು ನಂಗೆ ಚೋಟೋಗ್ಲೇ ಇಡ್ಡೆ ಅಯ್ಯ ಬಜಾ ಅವು ಒಂಜಿ ಉಪ ಬುಲ ಸಿಕ್ಕುಂಡು ಇಡೆಟ್ಟು ನಂಗೆ ಬಜ್ಜೆ ನಂಬುಂಡ ಇತ್ತ ಇಂದೇ ರೇಟ್ ಉಂಟು ನಂಗೆ ಪನ್ನೆ ಸಾಧ್ಯ ಇದ್ದಿ ಅಂಚೆನ ಮಾಂತ ಬುಲ್ಲೆಲ್ಲ ಬೋಡು ಇತ್ತ ಏನಾಟ ಎಡ್ಡೆ ಉಂಚಿ ಉಂಡು ಬೀಜ ಉಂಡು ಕೊಕ್ಕೋ ಉಂಡು ಸಾರಗೆ ಉಂಡು ಬಜ್ಜೆ ಉಂಡು. ಹಾಗೆ ಇನ್ನೋರ್ವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜರಾದ ಮನಸ್ಸಿಗೆ ಒಂದು ಕೂರವ ಆರ್ಜಿ ಎಂಟ್ರಾಲ ಶಿಸಾಕಾಜಿಂದ ಕೈಯಿಂದ ಸಾಲು ತಕ್ಕೊಂಡು ಓಡೋಡಗ ನನಗೆ ಬಹಳ ಮಜಿಗೆಯಲ್ಲಿ ಇ ಟಿ ಪರಿದವರು ಒಂದು ಸರ್ಕಾರಿ ಶಾಲೆಯನ್ನು ಒಂದು ಮದ್ರಸದಲ್ಲಿ ಸಾಪಾಟ ಮಾಡಿ 28 ಮಕ್ಕಳನ್ನ ಸಾಪಾಟ ಮಾಡಿ ಶಾಲೆ 2001 ನನ್ನ ಕೂಲ್ ಗವರ್ನಮೆಂಟ್ ಕಮಿಟಿ ಒಂದು ಅಧ್ಯಕ್ಷರು ಮಾಡಿ ಇ ಟಿ ಪರಿದೆ ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು ಸರ್ಕಾರಿ ಶಾಲೆಗೆ ಗ್ರಾಮ ಪಂಚಾಯತ್ ಪ್ರಥಮ ಅಧ್ಯಕ್ಷರೇ ಅದಕ್ಕೆ ಭೇಟಿ ಮುಟ್ಟು ಏನೆಲ್ಲ ಬಾಕು ಉಂಟು ಅದಕ್ಕೆ ಅವರ ಇವತ್ತು ಕೂಡ ಅಲ್ಲಿ ಅಲ್ಲಿದ್ದ ಶಾಲೆಯಲ್ಲಿ ಅಧಿಕಾರ ಈಗ ಕೂಡ ಇದು ಅಲ್ಲಿ ಟಿ ಪರಿದರ ಅಧ್ಯಕ್ಷರು ಮಾಡು 2004 ಒಂದು 40 ಸಾಲ ನಾನು ಬಚ್ಚಿ ಕೈ ಹಾಕೋ ಫೌಂಡೇಶನ್ ಮಾಡಿ ಬಿಲ್ಡಿಂಗ್ ಮಾಡಿ ಬೇರೆ ಬೇರೆ ದಣದಿಂದ ನಾವು 2004 ಅಲ್ಲಿ ಒಬ್ಬ ಶಿವಾನಂದ ಮೂರ್ತಿ ಜಿಲ್ಲಾ ಪಂಚಾಯತಿ ಅಧಿಕಾರಿ ಇದ್ದರು ಅಯ್ಯ ಪಂಚಾಯತ್ ಅಧಿಕಾರಿ ಶಿವಾನಂದ ಮೂರ್ತಿ ಇದ್ದರು ದಾಣಿಗೆಳೆ ಒಂದು ಕುರ್ಸು ಕೊಡಕೊತ್ತಲ್ಲಿ ನನ್ನ ತಂಗಿ ಮನೆಯನ್ನು ಕುರಿಸ್ಕೊಂಡು ನಾಲ್ಕೊಂಡು ಅದೇ ದಿವಸ ಮರುದಿವಸ 2004 ಸೆಪ್ಟೆಂಬರ್ 16 ತಾರೀಕು ಈ ಲೇಖನ ಬರೀದನ್ನು ಅಂತ ವರ್ಷದ ವ್ಯಕ್ತಿ ಮಾಡಿದೆ 2004 ಇವತ್ತು ಆನಂತರ ನನಗೆ 2006 CNIBN ಔಟ್ ಕೊಟ್ಟು ಬೊಂಬಾಯಿ ಪೆಸಿಸ್ಟ ಹೋಟೆಲ್ ಅದನ್ನು ತೆಕ್ಕೊಂಡು ಬಂದು 5 ಲಕ್ಷ ಕೊಟ್ಟು ಮಂಗಳೂರಲ್ಲಿ 1 ಎಕರೆ 33.5 ಸೆನ್ಸ್ ಸಾಲ ತಕ್ಕೊಂಡು ನನಗೆ ಭಾಳ ಸಹಾಯ ಮಾಡಿ ಇವತ್ತಿಗೆ ನಾನು ಈ ವೇದಿಕೆಯಲ್ಲಿ ಕೆಂಕೋ ಅಧ್ಯಕ್ಷರಿದ್ದರು ಮಂಗಳೂರಲ್ಲಿ ಕೆಂಕೋ ಮಂಗಳೂರಲ್ಲಿ ಇರುವಾಗ ಕೂಡ ನಮ್ಮ ಕುಂಬಳ ಸುಂದರ ಭಟ್ರು ಅಂತ ಹೇಳಿಗೋರು ನನ್ನ ಶಾಲೆ ಭೇಟಿ ಕೊಟ್ಟು 5,000 ಮುಂದಿರುತ್ತೆ ಅಲ್ಲ ನಾಸ್ತರ ಅದರ ನಂತರ 6 ಲಕ್ಷ ಕಟ್ಟಲೆ ನನ್ನಲ್ಲಿ ಸಾಕಿತ್ತು. ಇವತ್ತಿಗೆ ಮೊನ್ನೆ ನನಗೊಂದು ನನ್ನನ್ನು ಸಾಕಿ ಅವರಾದರೆ ಇದ್ದೇ ಭೂಮಿ ಇದ್ದವರು ನಮ್ಮ ಮಾಲಿಂಗ ನಾಯಕರು ಇದೆ ನನಗೆ ನನ್ನ ಜಿಲ್ಲಾಧಿಕಾರಿ ಮುಖಾಂತರ ನನ್ನ ಸನ್ಮಾನ್ಯ ನಳಿನ್ ಅವರ ನೋಡುವ ಒಂದು ಅವಕಾಶ ಸಿಕ್ಕಿದೆ ರಾಷ್ಟ್ರಪತಿ ಅವನ ಅವಕಾಶ ಕೊಡ್ಕೊಂಡು ಪದ್ಮಶ್ರೀ ತಿಳ್ಕೊಂಡು ಮಾತ್ರ ಇವತ್ತಿಗೆ ನನ್ನ ಕೈಯಲ್ಲಿ ಮೊನ್ನೆ ನಂಬರ್ 10/8 ತಾರೀಕಿನ ನಂತರ 19 ಲಕ್ಷ ಅವರಿಗೆ ನನಗೆ ಸರ್ಕಾರಿ ಶಾಲೆ ಸಹ ಕೊಟ್ಟ ಅವಕಾಶ ಸಿಕ್ಕಿತ್ತು. ನನಗೆ ಕೂಡ ಒಂದು ಮನೆ ಇಲ್ಲ, ಕ್ರಿಶ್ಚನ್ ಧರ್ಮದವರು ಮನೆ ಮಾಡಿಕೊಟ್ರು, ನನಗೆ ಹೋಗೋ ದಾರಿ ಇಲ್ಲ, ನನ್ನ ಸನ್ಮಾನ್ಯ 3 ಮನೆ ಕೊಟ್ಟು ಇಂಥದ್ದೆಲ್ಲ ಮಾಡಿಕೊಟ್ರಿ, ಇವತ್ತಿಗೆ ಇದು ಎಲ್ಲ ಮಾಡಿಕೊಟ್ರು, ಇವತ್ತಿಗೆ ಕರ್ನಾಟಕ